ಇತರೆ ಸಣ್ಣ ಪುಟ್ಟ ಪ್ರಾಣಿಗಳು ಕೂಡ ಜೀವನ ನಡೆಸ್ತಿದ್ದಾವೆ. ಇಲಿಗಳು, ಬಾವಲಿಗಳು, ಹಾರ್ನ್ಬಿಲ್ ಜಾಯಿಕಾಯಿ ತಿನ್ನುತ್ತೆ, ಮಂಗಗಳು ಎಲ್ಲರೂ ತಿಂದ್ಬಿಡುತ್ತೆ, ತಿನ್ನೋದಕ್ಕಿಂತ ಜಾಸ್ತಿ ಹಾಳು ಮಾಡುತ್ತೆ. ಅದು ಸ್ವಲ್ಪ ಬೇಜಾರಾಗುತ್ತೆ, ಆದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಇದು ನಿಸರ್ಗ. ಸೊ ಉತ್ಪನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನಾವು ಅದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಕೃಷಿ ಅಂದ್ರೆ ಒಂದು ರೀತಿಯ ಸಹಜೀವನ. ಸಹಜೀವನ 100% ಕರೆಕ್ಟ್. ಶ್ರೀಕೃಷ್ಣ ಕಾಮತ್ ಅವರೇ, ನೀವು ಕೃಷಿಗೆ ಬಂದೊಂದು ಹಿನ್ನೆಲೆ, ನಿಮ್ಮ ಒಂದು ಪರಿಸರ, ನಿಮ್ಮ ಒಂದು ವಿದ್ಯಾಭ್ಯಾಸ, ಈ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ನಾನು ಸ್ವಲ್ಪ ಫ್ಲೋ ವಿರುದ್ಧ ಹೋದವನು, ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಜೊತೆ ಹೋಗಿಲ್ಲ, ಐ ವೆಂಟ್ ಅಗೇನ್ಸ್ಟ್ ದ ಫ್ಲೋ ಅಂತ ಹೇಳಿದ್ರೆ, ನಾನು ಸಿಟಿಯಿಂದ ಹಳ್ಳಿಗೆ ಹೋದವನು. ನಾನು ಹಳ್ಳಿ ಅಂದ್ರೆ ಇನ್ನೊಂದು ಗೊತ್ತಿರಲಿಲ್ಲ, ಹಳ್ಳಿ ನೋಡು ಇರಲಿಲ್ಲ, ನೋಡಿದ್ದೆ ಹೊರಗಿನವರೆಗೆ, ಯಾವತ್ತು ಹಳ್ಳಿಯಲ್ಲಿ ಉಳಿದಿರಲಿಲ್ಲ. ನಾನು ಬಿಕಾಂ ಗ್ರಾಜ್ಯುಯೇಟ್, ಪೂರ್ತಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತದ್ದು. ನನ್ನ ತಂದೆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಡಿವಿಜನಲ್ ಮ್ಯಾನೇಜರ್ ಇದ್ರು. ಅವರಿಗೆ ಒಂದು ಆಸೆ ಇತ್ತು, ನನ್ನ ಮಗ ಕೃಷಿಗೆ ಬರಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ, ಕಾಮತ್, ನನ್ನ ಅಡ್ರೆಸ್ ಕಾಮತ್. ಕಾಮತ್ ಅಂದ್ರೆ ಕಾಮ ಮಾತಿ, ಮಣ್ಣಲ್ಲಿ ಕೆಲಸ ಮಾಡೋನು. ಕಾಮ ಅಂದ್ರೆ ಕೆಲಸ, ಮಾತಿ ಅಂದ್ರೆ ಮಣ್ಣು. ಕಾಮತಿ ಇದ್ದದ್ದು ಕಾಲಕ್ರಮೇಣ ಅಪಭ್ರಂಶ ಆಗಿ ಕಾಮತ್ ಅಂತಾಗಿದೆ. ನಮ್ಮ ರಿಲೇಷನ್ಸ್ ಎಲ್ಲ ತುಂಬಾ ಹೊರಗಡೆನೆ ಇದ್ದಾರೆ, ಬಾಂಬೆನಲ್ಲಿದ್ದಾರೆ, ಹೊರಗಿನ ದೇಶದಲ್ಲೆಲ್ಲ ಸುಮಾರಿದ್ದಾರೆ. ಸೊ ಎರಡು ಕಾರಣ, ಒಂದು ಬ್ಯಾಕ್ ಟು ದ ರೂಟ್ಸ್, ಮೂಲಕ್ಕೆ ಮತ್ತೆ ಹೋಗುವಂತದ್ದು ಒಂದು. ಎರಡೇದು, ಅವರಿಗೆ ಒಂದು ಫಾಲ್ ಬ್ಯಾಕ್, ಸಿಟಿ ಲೈಫ್ ಅಲ್ಲಿ ಬೇಜಾರು ಬಂದಾಗ ಒಂದು ರಿಸಾರ್ಟ್ ಅಲ್ದಿದ್ರು ಒಂದು ಏರಿಯಾ ನಮ್ದು ಇರಬೇಕು. ನಮ್ಮ ನಾವೆಲ್ಲ ಹಳ್ಳಿನಲ್ಲಿ ಬೆಳೆದವ್ರು, ನಮ್ಮ ಹಿರಿಯರೆಲ್ಲ ಹಳ್ಳಿನಲ್ಲಿ ಬೆಳೆದವರು. ಅವರಿಗೆ ಹಳ್ಳಿ ವಾಪಸ್ ಬರ್ಬೇಕಂತ ಸರ್ ಯಾರ್ದು ಇರಲಿಲ್ಲ, ಎಲ್ಲರೂ ಮಾರಾಟ ಮಾಡ್ಕೊಂಡು ಹೊರಗೆ ಹೋಗಿದ್ದಾರೆ. ಸೊ ಅದರಿಂದ ನಾವು ವಾಪಸ್ ಬರಬೇಕು, ಸಂಬಡಿ ಹ್ಯಾಸ್ ಟು ಸ್ಯಾಕ್ರಿಫೈಸ್ ಅಂತ ಹೇಳಿದ್ರು. ಯಾರಾದ್ರೂ ಒಬ್ರು ತ್ಯಾಗ ಮಾಡಲೇಬೇಕು, ಅಂಡ್ ಇಟ್ ಹ್ಯಾಸ್ ಟು ಬಿ ಯು, ನೀನ್ ಮಾಡಬೇಕು ಅಂತ ಹೇಳ್ಕೊಂಡು. ನಿಮ್ಮ ಆಯ್ಕೆ ಕಾರಣ? ತಂದೆಯವರು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು, ಅವ್ರು ಯಾವತ್ತು ದುಡ್ಡು ಮಾಡಿದವರಲ್ಲ. ಸೊ ಅವರಿಗೆ ತುಂಬಾ ಗೌರವ ಇತ್ತು. ನನ್ನ ಅಣ್ಣ ಒಬ್ನಿದ್ದ, ಬಟ್ ಬೈ ಬರ್ತ್ ಹಿ ವಾಸ್ ವೀಕ್. ಅಫಿಷಿಯಲಿ ನೋಡ್ಲಿಕ್ಕೆ ಹೋದ್ರೆ ನಾನೊಬ್ನೇ ವೀಕ್, ಪ್ರಾಕ್ಟಿಕಲಿ. ಅಫಿಷಿಯಲಿ ಅಲ್ಲ, ಅಫಿಷಿಯಲಿ ಇಬ್ರು ಇದ್ವಿ, ಪ್ರಾಕ್ಟಿಕಲಿ ನಾನೊಬ್ನೇ ಮಗ. ಸೊ ಅವ್ರು ಹೇಳ್ದಂಗ ಆಗ್ಲಿ ಅಂತೇಳಿ ನಾನು ಕೃಷಿ ಅವ್ರ ಇಷ್ಟದ ಪ್ರಕಾರ ಬಂದಿದ್ದೆ. ನೀವು ಒಂದು 30-40 ವರ್ಷದ ಹಿಂದೆ ಈ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಹೇಗಿತ್ತು ನಿಮ್ಮ ಒಂದು ಸುತ್ತಮುತ್ತಲಿನ ಪರಿಸರ? ಆಕ್ಚುಲಿ ಫುಲ್ ರೆಡಿಮೇಡ್ ತೋಟ ತಗೊಂಡದ್ದು, ಬಟ್ ಅವರಲ್ಲಿ ತುಂಬಾ ನೆಗ್ಲೆಕ್ಟೆಡ್ ಫಾರ್ಮ್ ಆಗಿತ್ತು. ಅಂದ್ರೆ ಓನರ್ ಕ್ಯಾನ್ಸರಿಂದ ತೀರ್ಕೊಂಡು 5-6 ವರ್ಷ ಆಗಿತ್ತು. ಸೊ ಹೆಂಡತಿ ಮಕ್ಕಳು ಬಂಗಾರದ ಒಂದು ಜಮೀನಿನಲ್ಲಿ ಕೂತ್ಕೊಂಡ್ರು ಕೂಡ ಕೈಯಲ್ಲಿ ಭಿಕ್ಷಾ ಪಾತ್ರೆ ಇತ್ತಂತ ಹೇಳಿಕೊ ಅಡ್ಡಿಲ್ಲ, ಯಾಕಂದ್ರೆ ಉತ್ಪನ್ನ ಏನೂ ಬರ್ತಿರ್ಲಿಲ್ಲ. ಅವ್ರು ಇನ್ನೊಂದು 2 ವರ್ಷ ತುಂಬಾ ಚೆನ್ನಾಗಿ ನೋಡ್ಕೊಂಡದಿದ್ರೆ ಉತ್ಪನ್ನ ಬಂದು ಅವ್ರ ರಾಜನಾಗಿ ಇರಬಹುದಾಗಿತ್ತು. ಬಟ್ ದುರ್ದೈವದಿಂದ ಅವ್ರು ತೀರ್ಕೊಂಡಿದ್ರಿಂದ ಎಲ್ಲ ಅವ್ರದ್ದು ಇನ್ಕಮ್ ಎಲ್ಲ ಪೂರ್ತಿ, ಅವ್ರ ಸೇವಿಂಗ್ಸ್ ಎಲ್ಲ ಪೂರ್ತಿ ಅವ್ರ ಟ್ರೀಟ್ಮೆಂಟಿಗೆ ಹೋಯ್ತು. ಅದರಿಂದ ಅವ್ರ ಹತ್ರ ಏನು ದುಡ್ಡಿರಲಿಲ್ಲ, ಅವ್ರ ರಿಲೇಷನ್ ಒಬ್ರು ನೋಡ್ಕೊಂಡ್ರ ಅಂತ ಹೇಳಿ ಬದುಕಿದ್ರು. ಅವರು ದಿವಸಕ್ಕೆ ಬೇಕಾಗಿರೋ ನೀರು ಅವ್ರು ವಾರಕ್ಕೆ ಕೂಡ ಹಾಕ್ತಿರ್ಲಿಲ್ಲ, ಜೀವ ಇಟ್ಕೊಂಡಿತ್ತು. ತೆಂಗಿಗೆ 4 ಗರಿ ಇತ್ತು, 5 ಗರಿ ಇರ್ತಿರ್ಲಿಲ್ಲ. ಆ ಪರಿಸ್ಥಿತಿ, ನಾವು ಪೂರ್ತಿ ಸಾವಯವ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ಅಲ್ಲನ್ನ ಇವಾಗ ಬೆಳೆಸ್ಕೊಂಡು ತಂದಿದ್ದೀನಿ. ಅಂದ್ರೆ ಈಗ ಕೃಷಿ ಅಂದ್ರ ತಕ್ಷಣ ಒಂದಷ್ಟು ಗಿಡಗಳಿರಬೇಕು, ಬರೀ ಕಾಡು ಗಿಡಗಳು ಮಾತ್ರ ಅಲ್ಲ. ಏನ್ ಗಿಡ ಇದೆ ನನ್ನಲ್ಲಿ? ಕಮರ್ಷಿಯಲ್ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ವಾಣಿಜ್ಯಿಕವಾಗಿ ತೆಂಗು, ಗೇರು, ಕಾಳುಮೆಣಸು, ಜಾಯಿಕಾಯಿ ಇಂಥದ್ದೆಲ್ಲ ಇದೆ. ಉಳಿದದ ಹಾಗೆ ಮಾವಿನದಿದೆ, ಬೇರ್ಹಲ್ಸಿದೆ, ನೀರ್ಹಲ್ಸಿದೆ, ಚಿಕ್ಕು ಇದೆ, ಪೇರ್ಲೆ ಇದೆ, ಬೇರೆ ಬೇರೆ ವಿವಿಧ ಹಣ್ಣು ಹಂಪಲ್ ಇದೆ, ಮೆಡಿಸಿನಲ್ ಅಂಡ್ ಅರೋಮೆಟಿಕ್ ಪ್ಲಾಂಟ್ಸ್ ಅದು ಇದೆ, ಬೇರೆ ಬೇರೆ ಇದನ್ನ ಮಾಡಿದ್ದೀನಿ. ನಿಮ್ಮ ಜಮೀನು ಹೆಚ್ಚು ಕಮ್ಮಿ ಸುತ್ತಮುತ್ತ ಎಲ್ಲ ಕಾಡೆ ಇರುವಂತಹ ಒಂದು ಪ್ರದೇಶ ಆಗಿದೆ. ಹೌದು, 3 ಕಡೆ ಹಳ್ಳ ಇದೆ, ನಂದು 2.5 ಬದಿಗೆ ಅಂತ ಹೇಳಿ ಕಡ್ಡಿಲ್ಲ, ಒಂದ್ 1/8 ಭಾಗ ಒಂದು ಪ್ರೈವೇಟ್ ಜಾಗ ಇದೆ, ಉಳಿದ ಬದಿಗೆಲ್ಲ ಪೂರ್ತಿ ಕಾಡೆ. ಕಾಡು ಪ್ರಾಣಿಗಳ ಒಂದು ಸಹವಾಸ ಜೊತೆ ಜೊತೆಗೆ ಇದೆ. ಸಹವಾಸ ಅಂತ ಹೇಳೋಕ್ಕಿಂತ ಅವ್ರದ್ದೇ ದರ್ಬಾರ ಹೆಚ್ಚಿದೆ. ಅವ್ರ ಅಂಡರ್ 10% ಅಲ್ಲಿ ನಾನಿದ್ದೀನಿ, 90% ಅವ್ರದ್ದೇ ದರ್ಬಾರ ಇದೆ. ಅವುಗಳು ಬಿಟ್ಟು ಕೊಟ್ಟರೆ ನಿಮ್ಗೆ ಇದೆ? ಹೌದು, ಮ್ಯಾಕ್ಸಿಮಮ್ ನನ್ನ ಮಾಡಿದ್ದು ಉತ್ಪನ್ನದ 50%ಕ್ಕಿಂತ ಹೆಚ್ಚು ಕಾಡು ಪ್ರಾಣಿಗಳಿಗೆ ಹೋಗುತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಶ್ರೀಕೃಷ್ಣ ಕಾಮತ್ ಅವರೀಗ ಸಾವಯವ ರೀತಿಯಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ರಿ, ಅದಕ್ಕೆ ಪೂರಕವಾಗಿ ಹಸು ಸಾಕಣೆಯನ್ನು ಕೂಡ ನೀವು ಮಾಡ್ಕೊಂಡು ಬಂದಂತ. ಹೌದು, ವಿಶೇಷವಾಗಿ ಮಲೆನಾಡು ಗಿಡ್ಡ ಒಂದು ದೇಶಿ ತಳಿಯೇ ಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು? ನೀವು ಸುಭಾಷ್ ಪಾಳೇಕರ್ ಅವ್ರ ಬಗ್ಗೆ ಕೇಳಿರಬಹುದು. ಹೌದು, ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ. ಹೌದು ಸರಿ, ಅವ್ರ ಜೊತೆಗೆ ಮಾತಾಡ್ಬೇಕಾದ್ರೆ ಅವ್ರು ಒಂದು ವಿಷಯ ಎಲ್ಲರಿಗೆ ಟ್ರೈನಿಂಗ್ ಕೊಡ್ಬೇಕಾದ್ರೆ ಅವ್ರ ವಿಷಯ ಹೇಳಿದ್ರು, ಇದು ಜರ್ಸಿ ಅಥವಾ ಹಾಲ್ಸ್ಟಿನ್ ಫ್ರೀಷರ್ ಎಲ್ಲ ಏನಿದೆ ಹೈಬ್ರಿಡ್, ಅದರಲ್ಲಿ ಹಂದಿಯ ಜೀನ್ಸ್ ಅನ್ನು ಆಡ್ ಮಾಡಿದ್ದಾರೆ, ಅದರಿಂದ ಅದನ್ನ ಉಪಯೋಗಿಸೋದು ಸರಿಯಲ್ಲ ಅಂತೇಳಿ. ನನ್ಗೆ ಅಷ್ಟೆಲ್ಲ ವಿಶ್ವಾಸ ಕುಟ್ಕೊಂಡಿರ್ಲಿಲ್ಲ. ಗದಗಲ್ಲಿ ಆ ಟ್ರೈನಿಂಗ್ ಇತ್ತು, ಬೆಳಗ್ಗೆ ನನ್ನ ಫ್ರೆಂಡಿನ ಜೊತೆ ವಾಕ್ ಹೋಗ್ಬೇಕಾದ್ರೆ ಒಂದ್ ಕಡೆ ಕೂಗಿದ್ ಕೇಳಿಸ್ತು. ನಾನಂದ್ರೆ ಹಂದಿ ಕೂಗ್ತಾ ಇದ್ದೆ ನೋಡು ಅಂತೇಳಿ, ನೋಡಿದ್ರೆ ಅದೊಂದು ಆಕಳಿತ್ತು. ಆಕಳ ಹಾಲ್ಸ್ಟೀನ್ ಫ್ರೀಷರ್ ಅಥವಾ ಜರ್ಸಿ ಯಾವ್ದಂತ ನನ್ ಕರೆಕ್ಟ್ ನೆನಪಿಲ್ಲ ಈಗ. ಸೊ ಆಕಳಲ್ಲಿ ಹಂದಿ ಗುಣ ಇದೆ ಅಂತ ಹೇಳಿ ಅವಾಗ ನನ್ ಕನ್ಫರ್ಮ್ ಆಯ್ತು. ಜೊತೆಗೆ ನಾನ್ ಏನಿದ್ರು ವಿವೇಕಾನಂದರ ಭಕ್ತ ಅಲ್ಲ, ಅಲ್ದಿದ್ರು ಶಿಷ್ಯ ಅಂತೂ ಹೌದು. ಸೊ ಅವರು ಎನಿಥಿಂಗ್ ಇಂಡಿಯನ್ ಎಕ್ಸೆಪ್ಟ್ ಇಟ್, ಇಫ್ ನೆಸೆಸರಿ ನೀವು ಅದ್ರ ಬಗ್ಗೆ ಕುಲಂಕುಶವಾಗಿ ರಿಸರ್ಚ್ ಮಾಡಿ, ಇಫ್ ಎನಿಥಿಂಗ್ ಆಫ್ ಫಾರಿನ್ ಒರಿಜಿನ್ ಫಸ್ಟ್ ರಿಸರ್ಚ್ ಮಾಡಿ ಆಮೇಲೆ ಎಕ್ಸೆಪ್ಟ್ ಇಟ್ ಅಂತೇಳಿ ಇದಿತ್ತು. ಸೊ ಆ ತತ್ವದವನು ಇದ್ರು ಕೂಡ ನನ್ನ ಭಾರತದಿದ್ರೂ ನನ್ನ ಅನುಭವಕ್ಕೆ ಬಂದದ್ರಿಂದ ನಾನು ಹಾಲ್ಸ್ಟಿನ್ ಫ್ರಿಶರ್ ಅಥವಾ ಜರ್ಸಿ ಯಾವುದು ಬೇಡ ಅಂತೇಳಿ ನಂತರ ಇತ್ತು. ಆಕ್ಚುಲಿ ಒಂದು ಒಬ್ರು ಕೊಟ್ಟಿದ್ರು, ಅದು ಇರೋ ಇಷ್ಟು ದಿವಸ ನನ್ನ ಹತ್ರ ಇತ್ತು, ಆಮೇಲೆ ಅದನ್ನು ಅದು ಕಂಟಿನ್ಯೂ ಮಾಡಲೇ ಇಲ್ಲ. ಈಗ ದೇಶಿ ತಳಿಗಳನ್ನ ಸಾಕಿ ಸಲಹುವಂತಹದ್ದು ಹೇಗೆ, ಏನು ಕಾಳಜಿ ವಹಿಸಬೇಕಾಗ್ತದೆ? ಆ ರೀತಿ ನೋಡ್ಲಿಕ್ಕೆ ಹೋದ್ರೆ ನಾವು ಸುಳ್ಳು ಹೇಳ್ತಿದ್ದೀವಿ, ನಾವು ಆಕಳು ಸಾಕ್ತೀವಿ ಅಂತ ಹೇಳಿ ಆಕಳು ನಮ್ಮನ್ನು ಸಾಕುತ್ತೆ. ಹೌದು ಹೌದು. ಯಾಕಂತ ಹೇಳಿದ್ರೆ ನೀವು ರಿವರ್ಸ್ ಗೇರಲ್ಲಿ ಹೋಗುವವರು. ಹೌದು ಅದು ಹೌದು. ಯಾಕಂತ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಆಕಳು ಹಾಲು ಕೊಡದೇ ಇದ್ರು ಕರುಗಳಂತೂ ಕೊಡುತ್ತೆ, ಸೆಗಣಿ ಕೊಡುತ್ತೆ, ಗಂಜಲ ಕೊಡುತ್ತೆ. ಸೊ ಸೆಗಣಿ ಮತ್ತೆ ಗಂಜಲದಿಂದಾನೇ ಎಷ್ಟೋ ನಾವು ಉತ್ಪನ್ನಗಳನ್ನು ತಯಾರು ಮಾಡಬಹುದು. ನಾನು ಸದ್ಯಕ್ಕೆ ಮಾಡ್ತಾ ಇಲ್ಲ, ಯಾಕಂದ್ರೆ ಮಾರ್ಕೆಟಿಂಗ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ. ಇಲ್ಲಿರೋ ನಾನು ಮುಂಚೆ ಗೋವರ್ಕ್ ಅನ್ನು ಮಾಡಿದ್ದೆ, ಸಾವಯವ ಗೊಬ್ಬರಗಳನ್ನು ಮಾಡ್ತಿದ್ದೆ, ಆಗುತ್ತೆ ಅದು, ಅದೇ ನಮ್ಗೆ ಸಾಕಾಗುತ್ತೆ. ಇವತ್ತು ಸ್ವಲ್ಪ ಸಾಕೋದು ಸ್ವಲ್ಪ ಕಷ್ಟ ಆಗಿದೆ ನನ್ಗೆ, ಯಾಕಂದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ, ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಇಲ್ಲದ್ರೆ ಗೋಬರ್ ಗ್ಯಾಸ್ ನನ್ಗೆ ಫ್ರೀ, ಸೆಗಣಿ ಅಂತೂ ತೆಗಿಲೇಬೇಕು, ಸಿಲಿಂಡರ್ ಉಪಯೋಗಿಸ್ತಾನೆ ಇಲ್ಲ. ಸೊ ಪೂರ್ತಿ ಗೋಬರ್ ಗ್ಯಾಸ್ ಮೇಲೆನೇ ಇದೆ. ಗೋಬರ್ ಗ್ಯಾಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಬೇಜಾರು ಬಂದ ಹೋಗಿದೆ, ಅಷ್ಟು ವಾಸನೆ ಬರ್ತಿರುತ್ತೆ. ಗೋಬರ್ ಗ್ಯಾಸ್ ಜಾಸ್ತಿ ಆಗ್ಬಿಟ್ಟು ಲೀಕೇಜ್ ಆಗ್ತಿರುತ್ತೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾಸ್ ಆಗುತ್ತೆ. ಹತ್ತಿರದ ಶಾಲೆಗಳಿಗೆ ಕೂಡ ಸಪ್ಲೈ ಮಾಡಬಹುದು. ಸಮೀಪದಲ್ಲಿ ಅರ್ಧ ಕಿಲೋಮೀಟರ್ ಯಾರ್ದು ಮನೆ ಇಲ್ಲ, ಸೊ ಅಷ್ಟು ದೂರದಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಬಾಟ್ಲಿಂಗ್ ಮಾಡ್ಲಿಕ್ಕೆ ಆಗುತ್ತೆ ಅಂತಂದ್ರೆ ಆಗ್ತಿತ್ತು, ಬಟ್ ಅದು ಸಕ್ಸಸ್ಫುಲ್ ಅಲ್ಲ ಅಂತೇಳಿ ನಂಗೆ ಸೈಂಟಿಸ್ಟ್ ಕೆಲವೆಲ್ಲ ಹೇಳಿದ್ರು. 1 ಕೋಟಿ ಪ್ರಾಜೆಕ್ಟ್ ಇದೆ ಅಂತೆ. ಸೊ 200-300 ರೂಪಾಯಿ ಗೋಬರ್ ಗ್ಯಾಸಿಗೆ 1 ಕೋಟಿ ಖರ್ಚು ಮಾಡೋದು ಯೋಗ್ಯ ಅಲ್ಲ. ಸರಿ, ಈಗ ಈ ಪಾಳೇಕರ್ ವಿಧಾನದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಅದರಲ್ಲಿ ವಿಶೇಷವಾಗಿ ಜೀವಾಮೃತ ಆಗ್ಬಹುದು ಅಥವಾ ಬೀಜಾಮೃತ ಆಗ್ಬಹುದು ಇಂಥದನ್ನೆಲ್ಲ ಬಳಕೆ ಮಾಡ್ತಾರೆ ಅಂತ ಹೇಳಿ, ನೀವು ಪ್ರಯತ್ನ ಪಟ್ಟಿದ್ರೆ ಇದರ ಬಗ್ಗೆ? ನಾನು ಮಾಡಿದ್ದೆ, ಜೊತೆಗೆ ನನ್ನ ಹೆಚ್ಚಿನ ಇದು ನಮ್ಮ ರೈತರು ದೋಸ್ತರು ಯಾರಿದ್ದಾರೆ, ರೈತರೆಲ್ಲ ಯಾರಿದ್ದಾರೆ ಅವ್ರಿಗೆಲ್ಲ ಜಾಸ್ತಿ ಅದನ್ನ ಉಪಯೋಗಿಸೋದಕ್ಕೆ ಪ್ರಚೋದನೆ ಕೊಡ್ತಿದ್ದೀನಿ, ಪ್ರೋತ್ಸಾಹ ಕೊಡ್ತಿದ್ದೀನಿ. ಜೀವಾಮೃತ ನಾನು ವರ್ಷಕ್ಕೆ 2 ಸಲ ಅಂತೂ ಉಪಯೋಗಿಸ್ತಾ ಇದ್ದೀನಿ. ಸದ್ಯಕ್ಕೆ ಬಂದ್ ಮಾಡಿದ್ವಿ, ಯಾಕಂದ್ರೆ ಇವಾಗ ಕೆಲಸದವ್ರದೆಲ್ಲ ತುಂಬಾ ಪ್ರಾಬ್ಲಮ್ ಆಗಿರೋದ್ರಿಂದ. ಮುಂಚೆ 28-30 ಜನ ಕೆಲಸಕ್ಕೆ ಬರ್ತಿದ್ರು, ಇವತ್ತು ಕೇವಲ 2, ಅದು ಕೂಡ ಅವ್ರು ಬೇರೆ ಕಡೆ ಎಲ್ಲೂ ಕೆಲಸ ಇಲ್ದಿದ್ರೆ ಮಾತ್ರ ಬರ್ತಾರೆ. ಆ ಪರಿಸ್ಥಿತಿಯಿಂದ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಿದ್ವಿ. ಜನರು ತಮ್ಮ ಕೆಲಸ ಇಲ್ಲ ಅಂತ ಹೇಳ್ತಾರೆ, ಕೆಲಸ ಕೊಡ್ಲಿಕ್ಕೆ ಕೊಡ್ತೀನಿ ಬಾ ಅಂತ ಹೇಳಿದ್ರೆ ಜನ ಬರ್ತಾ ಇಲ್ಲ. ಅಂದ್ರೆ ಜನರ ದೃಷ್ಟಿಯಲ್ಲಿ ಕೆಲಸ ಅಂತ ಹೇಳಿದ್ರೆ ಗೌರ್ಮೆಂಟ್ ನೌಕರಿ ಅಂತಾನೆ ಆಗ್ಬಿಟ್ಟಿದ್ದು, ಬಿಟ್ರೆ ಕೃಷಿ ರಂಗದಲ್ಲಿರುವಂತ ಜಾಬ್ ಆಪರ್ಚುನಿಟೀಸ್ ತುಂಬಾ ಇದೆ, ಅದನ್ನ ಯಾರು ಒಪ್ಕೊಳ್ತಾ ಇಲ್ಲ. ಸರಿ, ಈಗ ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ನೋಡಿದ್ರೆ ಈ ದೇಶಿ ಹಸುಗಳ ಒಂದು ಸೆಗಣಿ ಗಂಜಲ ಇದರ ಉಪಯೋಗ ಮಾಡ್ತಾ ಇದ್ರಿ ನೀವು. ಮಿಶ್ರ ಬೆಳೆ ಮಾಡೋದ್ರಿಂದ ಏನು ಉಪಯೋಗ? ಜಾಗದ ಪೂರ್ತಿ ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ. ಮತ್ ಕೆಲವು ನೀವು ಸ್ಪೈಸಸ್ ಸಾಂಬಾರ್ ಪದಾರ್ಥಗಳೇನಿದೆ ಸಾಂಬಾರ್ ಬೆಳೆಗಳು, ಅದು ಹೆಚ್ಚಿನವೆಲ್ಲ ನೆರಳಲ್ಲಿ ಆಗೋದು. ಸೊ ಅದು ನೀವು ಓಪನ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ದಾಲ್ಚಿನಿ ಒಂದು ಬಿಟ್ರೆ ಉಳಿದ ಹೆಚ್ಚಿನವೆಲ್ಲ ನೆರಳಲ್ಲಿ ಆಗೋದು. ಅಂತದ್ದಕ್ಕೆ ನೀವು ಬಿಸಿಲಲ್ಲಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಜೊತೆಗೆ ಸವಕಳಿ ನಿಂತು ಹೋಗುತ್ತೆ ಹೆಚ್ಚಿನ ಮರಗಳಲ್ಲಿ ಇರೋದ್ರಿಂದ. ಮತ್ ಅದರದ್ದೇ ಎಲೆ ಉದುರ್ಬಿಟ್ಟು ಅಲ್ಲೇ ಗೊಬ್ಬರ ಆಗ್ಬಿಟ್ಟು ಸಾವಯವದಿದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ನೀವು ಅದೇ ಕೆಲಸದಲ್ಲಿ ಅದೇ ಗೊಬ್ಬರ ಮತ್ತೆ ನೀರಿನಲ್ಲಿ ಹೆಚ್ಚಿನ ಉತ್ಪನ್ನ ತಗೊಳಿಕ್ ಆಗುತ್ತೆ. ಜೊತೆಗೆ ಕೀಟ ರೋಗಗಳ ಬಾಧೆಯೂ ಕೂಡ ಕಡಿಮೆ ಆಗ್ತದೆ ಅಂತ ಕೇಳಿ. ಕೆಲವು ಇದ್ರಲ್ಲೆಲ್ಲ ನೀವು ಉದಾಹರಣೆಗೆ ಚೆಂಡು ಎಲ್ಲ ಮಾಡಿದ್ರೆ ಅದರಿಂದೆಲ್ಲ ಇದೆಲ್ಲ ಸುಮಾರು ಕಡಿಮೆ ಆಗುತ್ತೆ ಅಂತೇಳಿ ಒಂದಿದೆ. ಸರಿ, ಈಗ ಈ ಕಾಳು ಮೆಣಸಿನ ಕೃಷಿಯ ಬಗ್ಗೆ ಹೇಳಿ, ಅದರ ಒಂದು ಸೂಕ್ಷ್ಮಗಳು ಏನೇನು, ಒಳ್ಳೆಯ ಒಂದು ಇಳುವರಿ ಬರಬೇಕಿದ್ರೆ ಏನ್ ಮಾಡಬೇಕು? ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಆಕ್ಚುಲಿ ಯಾರು ಯಾವ್ದ್ರಲ್ಲೂ ಎಕ್ಸ್ಪರ್ಟ್ ಇರೋದಿಲ್ಲ, ಜನ್ಮ ಪೂರ್ತಿ ಅವ್ರು ಕಲಿತಾನೆ ಇರ್ತಾರೆ. ನನ್ನ ಅನುಭವ ಹೇಳಬೇಕಂತ ಹೇಳಿದ್ರೆ, ಕಾಳುಮೆಣಸಿಗೆ ನಿಮ್ಮ ಡೈರೆಕ್ಟ್ ಆಗಿ ಅದಕ್ಕೆ ಉಪ್ಪು ಹಾಕಬಾರ್ದು. ಮೊದಲೇದು ಓ ತೆಂಗಿಗೆ ಉಪ್ಪು ಹಾಕೋದಂತ ಪದ್ಧತಿ ಇದ್ದವ್ರಿಗೆ ಕಾಳುಮೆಣಸು ಇದ್ದ ಗಿಡಗಳಿಗೆ ಉಪ್ಪು ಹಾಕಿ ಅದನ್ನು ಪ್ರಯೋಜನ ಇಲ್ಲ. ನಿಜವಾಗ್ಲು ಕ್ರಿಮಿಕೀಟಗಳನ್ನು ಸಾಯಿಸುತ್ತೆ ಅನ್ನೋದು ಬಿಟ್ರೆ ಉಳಿದ ಹೆಚ್ಚಿದಾಗುದಿಲ್ಲ. ಅಂದ್ರೆ ಮಣ್ಣು ಗಟ್ಟಿಯಾಗುವುದನ್ನ ಸ್ವಲ್ಪ ತಡೆಯುತ್ತದೆ. ಜೊತೆಗೆ ಕ್ರಿಮಿಕೀಟಗಳು ಏನಾದ್ರೂ ಇದ್ರೆ ಸಾಯಿಸುತ್ತೆ. ಅದ್ರ ಜೊತೆಗೆ ಎರೆಹುಳ ಇದ್ರೆ ಅದರಿಂದ ಸಾಯುತ್ತೆ. ಸೊ ಆದಷ್ಟು ಉಪಯೋಗಿಸ್ಬೇಡಿ. ತಾಜಾ ಸೆಗಣಿ ನೀರು ಮಾಡಿಕೊಂಡು ವರ್ಷಕ್ಕೆ 1 ಅಥವಾ 2-3 ಸಲ ಕೊಟ್ರೆ ಅದರಿಂದ ಇದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನೀರು ನಿಲ್ದೆ ಇದ್ದಂಗೆ ನೋಡ್ಕೋಬೇಕು. ಜೊತೆಗೆ ಗೊಬ್ಬರ ಅಂತೂ ತೆಂಗಿಗೆಲ್ಲ ಕೊಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊಟ್ರೆ ಅದಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಈ ಸೊರಗ ರೋಗದ ಸಮಸ್ಯೆ ಎಲ್ಲ ಉಂಟಾ? ಯಾವ್ದ್ರದ್ದು? ಕ್ವಿಕ್ ವಿಲ್ಟ್ ಅಂತ ಹೇಳ್ತೀವಲ್ಲ, ಅದು ನೀರ್ ನಿಲ್ಲುವಂತದ್ದು ಇದಾದ್ರೆ ಆಗುತ್ತೆ. ಕೆಲವು ಒಂದ್ಸಲ ಫ್ಲಡ್ ಬಂದಾಗ ನೀರ್ ಸ್ವಲ್ಪ ನಿಂತಿತ್ತು, ಆ ಸಮಯದಲ್ಲಿ 1-2 ಹೋಗಿದ್ ಬಿಟ್ರೆ ನಮ್ದು ಕರಾವಳಿನಲ್ಲ ಪ್ರಾಬ್ಲಮ್ ಇರೋದು ಸ್ವಲ್ಪ ಕಡಿಮೆ. ಯಾಕಂದ್ರೆ ಇಲ್ಲಿ ಉಸುಕು ಮಿಶ್ರಿತ ನೆಲ ಇರೋದ್ರಿಂದ, ಭೂಮಿ ಇರೋದ್ರಿಂದ ಅದ್ರಿಂದ ಹೆಚ್ಚು ಪ್ರಾಬ್ಲಮ್ ಆಗುದಿಲ್ಲ. ಈ ಜಾಯಿಕಾಯಿಯ ಬಗ್ಗೆ ಹೇಳಿ. ಜಾಯಿಕಾಯಿ ಬಿಸಿಲು ಬೀಳಬಾರ್ದು. ಮೊದಲೇದು ನೆರಳು ತುಂಬಾ ಬೇಕು, 50%ಕ್ಕಿಂತ ಜಾಸ್ತಿ ನೆರಳು ಬೇಕು. ಅಡಿಕೆ ತೆಂಗಿನ ತೋಟದಲ್ಲಿ ಬಹಳ ಒಳ್ಳೆ ತುಂಬಾ ಚೆನ್ನಾಗಾಗುತ್ತೆ. ಆದ್ರೆ ನನಗೆ ಮೇನ್ ಸಮಸ್ಯೆ ಆಗಿರೋದು ಇವಾಗ ಜಾಯಿಕಾಯಿ ಇದ್ದರೂ ಹಾರ್ನ್ಬಿಲ್ ಪಕ್ಷಿ ಅದು ತಿನ್ನುತ್ತೆ. ನಾವು ಮುಂಚೆ ಅದರ ಸಿಪ್ಪೆ ಸಿಗ್ತಾ ಇತ್ತು ನನಗೆ, ಎರಡು ರೂಪಾಯಿ ಜಾಯಕಾಯಿ ಕದಲಿಕ್ಕೆ ಯಾರು ಬರ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೆ. ಒಂದ್ ದಿವಸ ನನ್ನ ಹೆಂಡತಿ ಕಣ್ಣಾರೆ ನೋಡಿದ್ರಿಂದ ಗೊತ್ತಾಯ್ತು ಈ ಹಾರ್ನ್ ಬಿಲ್ ತುಂಬಾ ತಿನ್ನುತ್ತದ್ದು ಅಂತ ಹೇಳಿ. ಇಲ್ಲಿ ಉತ್ಪನ್ನ ಚೆನ್ನಾಗಿದೆ, ಆದ್ರೆ ಜನ ಅನ್ಕೊಳ್ಳೋಷ್ಟರಲ್ಲಿ ಹೊರಭಾಗವನ್ನು ತಿನ್ನುವಂತದ್ದು ಅಥವಾ ಬೀಜವನ್ನು ತಿನ್ನುತ್ತೆ? ಬೀಜ ತಿನ್ನುತ್ತೆ, ಹೊರಭಾಗ ಚೆಲ್ಲುತ್ತೆ. ನಮ್ಮ ಅವರ್ಸದಲ್ಲಿ ಪೂರ್ಣಾನಂದ್ ಭಟ್ ಅಂತಿದ್ರು, ಅವ್ರ ತೋಟ ಇವಾಗ ನೆವಿಗೆ ಹೋಗಿದೆ, ಬಟ್ ಅವ್ರ ಅದರದ ಹೊರಗಿನ ಕವಚನನ್ನು ಇದೆಲ್ಲ ಮಾಡಿದ್ವಿ ನಾವು, ಉಪ್ಪಿನಕಾಯಿ ಎಲ್ಲ ಮಾಡ್ತಾ ಇದ್ರು. ಸೊ ಮಾರ್ಕೆಟಿಂಗ್ ಇದ್ರೆ ಅದು ಮಾಡ್ಲಿಕ್ಕೆ ಅಡ್ಡಿಲ್ಲ. ಸಾಮಾನ್ಯವಾಗಿ ಜಾಯಿಕಾಯಿ ಹಣ್ಣಾಗುವಂತದ್ದು ಮಳೆಗಾಲದಲ್ಲಿ ಅಂತ ಹೇಳುವಂತದ್ದು. ಹೌದು. ಇದ್ರ ಒಣಗಿಸುವುದಕ್ಕೆ ವ್ಯವಸ್ಥೆ ಎಲ್ಲ ಹೇಗಿದೆ? ನಾವೇನ್ ಮಾಡ್ತೀವಿ ಅಂತ ಹೇಳಿ, ಮನೆಯಲ್ಲಿ ದನಕ್ಕೋಸ್ಕರ ನಾವು ಗಂಜಿ ಎಲ್ಲ ಮಾಡ್ತಿರ್ತೀವಿ, ಅದು ಒಲೆ ಮೇಲೆ ಪಾತ್ರೆ ಮೇಲೆ ತಟ್ಟೆ ಇರುತ್ತೆ, ಅದ್ರ ಮೇಲೆ ಹಾಕೊಂಡು ಒಣಗಿಸ್ತೀವಿ. ಒಂದ್ ಮೂರ್ನಾಲ್ಕು ದಿವಸದಲ್ಲಿ ಒಣಗಿಬಿಡುತ್ತೆ, ತೊಂದರೆ ಆಗೋದಿಲ್ಲ. ಹೊಗೆ ವಾಸನೆ ಬರೋದಿಲ್ಲ? ನಾನು ಒಲೆ ಅಂತ ಗೋಬರ್ ಗ್ಯಾಸ್ ಉಪಯೋಗಿಸೋದ್ರಿಂದ ಹೊಗೆದ ವಾಸನೆ ಬರೋದಿಲ್ಲ. ಆಮೇಲೆ ತೆಂಗು ಕೃಷಿಯ ಬಗ್ಗೆ ಹೇಳಿ. ತೆಂಗು ನೀವು ನಾಲ್ಕು ಎಲೆಯಿಂದ ಒಂದು ಗರಿ ಜಾಸ್ತಿ ಸೇರಿಸಿದಿರಿ ನೀವು. ತೆಂಗಿನ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಮೊದಲನೇದಂತ ಹೇಳಿದ್ರೆ ನನ್ನ ತೋಟದಲ್ಲಿ ಒಂದು ಸಮಸ್ಯೆ ಇದ್ದಂದ್ರೆ ಸ್ವಲ್ಪ ಸಮೀಪ ಆಯ್ತು. ತೆಂಗಿನ ಬಗ್ಗೆ ನಮ್ಮ ಹಿರಿಯರು ಏನ್ ಹೇಳ್ತಾರಂದ್ರೆ, ಒಂದು ತೆಂಗಿನ ಮೇಲೆ ಒಂದು ಇಲಿ ಹತ್ತಿದ್ರೆ ಎರಡು ಪಕ್ಕದ ಗಿಡದ ಎಲೆ ಮೇಲೆ ಗರಿ ಮೇಲೆ ಆಗಬಾರ್ದು ಅಂತ ಹೇಳಿ, ದೂರ ಇರಬೇಕು. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅದಕ್ಕೆ ಸಂಪೂರ್ಣ ಬಿಸಿಲು ಬೇಕು. ತೆಂಗಿ ಇಷ್ಟು ಸೂಕ್ಷ್ಮ ಒಂದು ಮರ, ಅದು ಪಕ್ಕದ ಒಂದು ಸಣ್ಣ ಗಿಡ ಬಂದ್ರು ನನ್ನಿಂದ ಅದಕ್ಕೆ ತೊಂದರೆ ಬಡ ತಾನು ಸೊಟ್ಟಗೆ ಹೋಗುತ್ತೆ. ಸೊ ತೆಂಗಿ ಪೂರ್ತಿ ಇರಬೇಕಂತ ಹೇಳಿ ಬಿಸಿಲು ಬೇಕಂದ್ರೆ ಕನಿಷ್ಠ 30 feet ದೂರ. ಇದು ನಾಟಿ ಇದ್ರೆ, ನಿಮ್ ಹೈಬ್ರಿಡ್ ಇದ್ರೆ 25-20 feet ಅಲ್ಲಿ ಹಾಕಿದ್ರು ಅಡ್ಡಿಲ್ಲ. 5 years ಕೊಡೋದು, 3 years ಕೊಡೋದು ಅಂತ ಎಲ್ಲ ಇದಿದೆ. ನಾಟಿ ಅಥವಾ ಒರಿಜಿನಲ್ ಏನು ವೆಸ್ಟ್ ಕೋಸ್ಟ್ ಟಾಲ್ ಅಥವಾ ಇಂಥದ್ದೇನ್ ಮಾಡೋದಿದೆ, ಅದಕ್ಕೆ 30 feet ದೂರ ಇರಲೇಬೇಕು. ನಾವು ಮುಂಚೆ ನಾಟಿ ಮಾಡಿದಾಗ ತುಂಬಾ ದೂರ ಕಾಣಿಸುತ್ತೆ ನಮ್ಗೆ, ಅದ್ರ ಬೆಳೆದ ಮೇಲೆ 30 feet ಅಂತೂ ತುಂಬಾ ಚೆನ್ನಾಗಿರುತ್ತೆ. ಗೊಬ್ಬರ ನಿರ್ವಹಣೆ ಎಲ್ಲ, ಗೊಬ್ಬರ ನಾನು ಪೂರ್ತಿ ಸಾವಯವನೇ ಮಾಡ್ತಿದ್ದೀನಿ. ಹಟ್ಟಿ ಗೊಬ್ಬರ ಜೊತೆಗೆ ನಮ್ಮ ಹಳ್ಳದಲ್ಲಿ, ನೀವು ದಕ್ಷಿಣ ಕನ್ನಡ ಮಲ್ಪೆ ಅಂತ ಹೇಳ್ತೀರ, ಅದಕ್ಕೆ ನಾವು ಇಲ್ಲಿ ಕುಸ್ರಿ ಅಂತ ಹೇಳ್ತೀವಿ. ಕಾಡಿನ ಎಲೆಗಳೆಲ್ಲ ಸೇರ್ಕೊಂಡು ಒಂದು ಜಾಗದಲ್ಲಿ ಎಲ್ಲ ಶೇಖರಣೆ ಆಗಿರುತ್ತೆ, ಅದನ್ನ ತಂದು ಸೆಮಿಡಿ ಕಾಂಪೋಸ್ಟ್ ಇರುತ್ತೆ, ಅದನ್ನ ತಂದು ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಜೀವಾಮೃತ ಒಂದೆರಡು ಸಲ ಜೀವಾಮೃತ ಕೊಟ್ಟೆ, ಜೊತೆ 2-3 years ಒಂದ್ಸಲ ಬುಡ ಮಾಡ್ತೀನಿ, ಪ್ರತಿ ವರ್ಷ ಮಾಡೋದಿಲ್ಲ. ಈಗ ತೆಂಗಿನ ಮರದಲ್ಲಿ ಈಗ ಎಲೆಯ ಗರಿ ತಿನ್ನುವಂತಹದ್ದಾಗ್ಬೋದು, ಅಥವಾ ಒಂದು ಕಂಬಳಿ ಹುಳದ ಸಮಸ್ಯೆ ಆಗ್ಬೋದು, ಅಥವಾ ಚೆಂಡು ಪುಳ್ಳೆ ಉದುರುವಂತಹದ್ದಾಗ್ಬೋದು, ಅಂತ ಸಮಸ್ಯೆ ಬರ್ತದ? ಬರುತ್ತೆ. ಬಟ್ ತೋಟಗಾರಿಕಾ ಇಲಾಖೆನವರು ಎಲೆ ತಿನ್ನೋ ಹುಳಗಳಿಗೆಲ್ಲ ಅವ್ರದ್ದು ಜೈವಿಕ ನಿಯಂತ್ರಣ ಇದ್ದಿದ್ದೆಲ್ಲ ಇದೆ. ಸೊ ಅವ್ರು ತುಂಬಾ ಸಹಕಾರ ಕೊಡ್ತಾರೆ ಅದರಿಂದ ಏನು. ಮತ್ ಕಾರವಾರದಲ್ಲಂತೂ ನಮ್ ಒಳ್ಳೆ ಟೀಮ್ ಇದೆ, ಯುವ ಟೀಮ್ ಇದೆ. ಮುಂಚೆ ಸ್ವಲ್ಪ ಏಜ್ ಆದವರು ರಿಟೈರ್ ಆಗುವಂತವ್ರು ಇದ್ರು, ಇವಾಗ ಅದೆಲ್ಲ ಹೋಗಿ ಅವರೆಲ್ಲ ರಿಟೈರ್ ಆಗಿಬಿಟ್ಟು ಹೊಸ ಚಿಗುರು ಬಂದಿದೆ ಈಗ. ತುಂಬಾ ಚೆನ್ನಾಗಿ ಕೆಲಸ ನಡೆದಿದೆ. ಸರಿ ಸರಿ, ನೀವು ಮಾತನಾಡ್ತಾ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ, ಈಗ ಸಾವಯವ ರೀತಿಯಲ್ಲೇ ನೀವು ಬೆಳೀತಾ ಇದ್ರಿ ಅಂತ. ಹೌದು. ಆಮೇಲೆ ಫರ್ಟಿಗೇಷನ್ ಅಥವಾ ಒಂದು ರಸಾವರಿ ವಿಧಾನಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿದ್ರಿ, ಈ ಪ್ರಯತ್ನ ಮಾಡಿದಿರ? ಹೌದು, ರಸಾವರಿ ಮಾಡಿದ್ದೆ. 2-3 years ನಾನು ಸ್ವಲ್ಪ ನನ್ನ ಪೂರ್ತಿ ಸಿಸ್ಟಮ್ ಚೇಂಜ್ ಮಾಡಿದ್ರಿಂದ ಅದಕ್ಕೆ ಕನೆಕ್ಷನ್ ಕೊಡ್ಲಿಲ್ಲ. ಇನ್ ಮುಂದೆ ಅದನ್ನ ಮಾಡಬೇಕು. ಫರ್ಟಿಗೇಷನ್ ಅಂತ ಹೇಳಿದ್ರೆ, ಒಂದು ಟ್ಯಾಂಕ್ ಅಲ್ಲಿ ನಿಮ್ ಸಾವಯವ ಗೊಬ್ಬರಗಳು ಕೆಲವೆಲ್ಲ, ಉದಾಹರಣೆಗೆ ವರ್ಮಿ ಕಂಪೋಸ್ಟ್ ಎರೆಗೊಬ್ಬರ, ಅದು ಎರೆ ಜಲ ಅಷ್ಟೆಲ್ಲ, ಎರೆ ಗೊಬ್ಬರದ ಕೂಡ ನೀರಲ್ಲಿ ಕರಗುವಂತದ್ದು ಇರುತ್ತೆ. ಅದು ಸೋಸ್ಕೊಂಡು ಒಂದು ಟ್ಯಾಕೆಯಲ್ಲಿ ಸ್ಟೋರ್ ಮಾಡಿಕೊಂಡು ಒಂದು ಇನ್ನೊಂದು ಅದಕ್ಕೆ ಜೆಟ್ ಪಂಪ್ ಅಥವಾ ಪ್ರೆಷರ್ ಪಂಪ್ ಅಂತ ಹೇಳ್ತಾರೆ, ಅದ್ರ ಮೂಲಕ ಇದೇ ಸಿಸ್ಟಮ್ ಅಲ್ಲಿ ಇಂಜೆಕ್ಟ್ ಮಾಡಿಬಿಟ್ಟು ಅದ್ ಪೂರ್ತಿ ತೋಟಕ್ಕೆ ಹೋಗುವಂಗೆ ಲೇಬರ್ ತುಂಬಾ ಸೇವ್ ಆಗುತ್ತೆ. ಹಾಗೆ ಮಾಡಿದ್ದೆ, ಮುಂಚೆ ಮಾಡಿದ್ದೆ. ಈಗ ಸದ್ಯಕ್ಕೆ 2-3 years ಆಯ್ತು ಉಪಯೋಗಿಸ್ತಾ ಇಲ್ಲ. ಇವಾಗ ಲೇಬರ್ ಪ್ರಾಬ್ಲಮ್ ತುಂಬಾ ಇರೋದ್ರಿಂದ ಅದೊಂದು ಸ್ವಲ್ಪ ತೊಂದರೆ ಆಗ್ತದೆ ನನಗೆ ಕೆಲಸ ಮಾಡ್ಲಿಕ್ಕೆ. ನನ್ಗೆ ಇವಾಗ ಏಜ್ ಆಗಿರೋದ್ರಿಂದ ತುಂಬಾ ಅಗಿಯೋದು ಇದೆಲ್ಲ ಆಗ್ತಾ ಇಲ್ಲ. ಸೊಂಟ ನೋವಾಗಿದ್ರಿಂದ ಬಗ್ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಕೆಲಸ ಮಾಡ್ತೀನಿ, ಆಮೇಲೆ 3-4 days ಏನು ಕೆಲಸ ಆಗುದಿಲ್ಲ ಆಮೇಲೆ. ಸರಿ, ಈಗ ಗೇರು ಕೃಷಿನೂ ಕೂಡ ನೀವು ಮಾಡ್ತಾ ಇದ್ರಿ? ಹೌದು. ಈ ಬಗ್ಗೆ ಹೇಳಿ. ಗೇರು ಕೃಷಿ ಇದು ನಾಟಿ ಮಾಡಿಬಿಟ್ಟು ಮರ್ತ್ರ ಅಡ್ಡಿಲ್ಲ ಆ ಟೈಪ್ ಇಂದಿದೆ, ಸ್ವಲ್ಪ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇದೆ. ಇದಕ್ಕೆ ಕೆಲವೆಲ್ಲ ಹುಳಗಳೆಲ್ಲ ಇದೆ, ಸ್ಟೆಮ್ ಬೋರರ್ ಎಲ್ಲ ಇದರದ್ದು ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ತುಂಬಾ ಹೆಚ್ಚಿನ ಶ್ರಮ ಹಾಕ್ಬೇಕಂತಿಲ್ಲ, ಯಾವುದೇ ಭೂಮಿನಲ್ಲಾಗುತ್ತೆ. ಒಂದ್ 2 years ಅದಕ್ಕೆ ಸಂಭಾಳಿಸಿದ್ರೆ ಅದು ಸುಮಾರು ವರ್ಷದವರೆಗೆ ನಿಮ್ಗೆ ಉತ್ಪನ್ನ ಕೊಡುತ್ತೆ. ಗೇರಲ್ಲಿ ಮುಖ್ಯವಾಗಿ ನಿಮ್ಮ ಕೆಲವು ಪಕ್ಷಿಗಳು ಮತ್ತೆ ನಿಮ್ಮ ಮುಳ್ಳಂದಿ ಜೊತೆಗೆ ಕೆಂದಳಿಲು, ಇವು 3 ಶತ್ರುಗಳು. ಬಟ್ ನಾನು ಹೇಳಿದಾಗ 50% ಅವ್ರಿಗೆ ಬಿಟ್ಟು ಕೂಡ 50% ನಮ್ಗೇನು ಕೆಲಸ ಇಲ್ಲ, ಹೆಚ್ಚು ತೊಂದರೆ ಇಲ್ಲ. ಆರಾಮಾಗಿ ಒಂದು ಪಿಕ್ಕಿಂಗ್ ಹೊತ್ತಲ್ಲೊಂದು ನೋಡ್ಬೇಕು ಅದ್ರದ್ದು ಒಂದ್ ಸಮಸ್ಯೆ ಅಂತ. ಇನ್ನೊಂದು ಸಮಸ್ಯೆ ಅಂದ್ರೆ ಕಳತನದ್ದು, ಯಾರು ಬಂದು ತಗೊಂಡು ಹೋಗ್ಬೋದು ನಿಮ್ದು ಗೇರು ಬೀಜ ಅಂತ ಯಾರಿಗೂ ಹೇಳಿಕ್ ಬರೋದಿಲ್ಲ. ಸೊ ಸ್ವಲ್ಪ ರಕ್ಷಣೆ, 1-2 months ರಕ್ಷಣೆ ಕೊಡ್ಬೇಕಾಗುತ್ತದೆ. ಇನ್ನಷ್ಟು ವೈವಿಧ್ಯತೆಯನ್ನು ತರುವ ಪ್ರಯತ್ನವನ್ನು ಕೂಡ ನೀವು ಮಾಡಿದಿರಿ ಅಂತ ಹೇಳಿದ್ರಿ. ವೆಟಿವೆರ ಹುಲ್ಲನ್ನು ಬೆಳೆದಿರುವಂತಹದ್ದು, ಲೆಮನ್ ಗ್ರಾಸ್ ಅನ್ನ ಬೆಳೆದಿರುವಂತಹದ್ದು, ಈ ಪ್ರಯತ್ನದ ಬಗ್ಗೆ ಹೇಳಿ. ಪ್ರಯತ್ನ ಅಂತೂ ಮಾಡಿದ್ದೆ, ಅನುಭವ ಸಾಕಷ್ಟಿದೆ. ವೆಟಿವೆರ ಮಾಡಿದ್ದು ಅಷ್ಟು ಅದು ಲಾಭದಾಯಕ ಆಗಲಿಲ್ಲ, ಯಾಕಂದ್ರೆ ಬೆಳೆ ಲವಂಚ ಅದು ಹೆಚ್ಚು ಬೆಳಿಲಿಲ್ಲ. ಇದು ಚೆನ್ನಾಗಿ ಮಜ್ಜಿಗೆ ಹುಲ್ಲು ಅಥವಾ ಲೆಮನ್ ಗ್ರಾಸ್ ತುಂಬಾ ಚೆನ್ನಾಗಿ ಬೆಳೆದಿತ್ತು, ಬಟ್ ಅದರಲ್ಲಿ ನೆರಳಲ್ಲ ಆಗಿರೋದ್ರಿಂದ ಅದರಲ್ಲಿ ಆಯಿಲ್ ಕಂಟೆಂಟ್ ತುಂಬಾ ಕಡಿಮೆ ಅಂತ ಹೇಳಿ ನನ್ನ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿದವರು ಹೇಳ್ಕೊಂಡು ಅದನ್ನ ಸಾವಕಾಶ ನಿಲ್ಸಿದೆ. ಪಚ್ಚುಳಿ ಮಾಡಿದ್ದೆ, ಜಿಂಕೆ ತಿನ್ಕೊಂಡು ಹೋಯ್ತು. ಎಲೋವೆರಾ ಮಾಡಿದ್ದೆ, ಆ ಮನುಷ್ಯ ನನಗೆ ಉತ್ಪನ್ನ ತಗೊಂಡು ಹೋಗಿ ಓಡ್ ಹೋಗ್ಬಿಟ್ಟ. ಓಡ್ ಹೋಗ್ಬೇಕಾದ್ರೆ ಇನ್ನೊಂದ್ ಏನ್ ಮಾಡ್ದ, ಒಬ್ಬ ರೈತರ ಮೇಲೆ ಕೇಸ್ ಹಾಕೊಂಡು ಹೋದ. ಅವನ್ ಮಾಡಿಲ್ಲ, ಅವನ್ ತಮ್ಮ, ಇವ್ರು ನಮ್ ತಮ್ಮನ್ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಅವನು ಓಡ್ ಹೋಗಿದ್ದಾನೆ, ತಮ್ಮ ನಮ್ಮ ಮೇಲೆ ಕೇಸ್ ಹಾಕೊಂಡು ಅಕಸ್ಮಾತ್ ನೀವೇನಾದ್ರು ನಮ್ಮಲ್ಲಿ ಜಬರ್ದಸ್ತಿ ಮಾಡಿದ್ರೆ ಇವ್ರಿಗೆ ಜೈಲ್ ಕಳಿಸ್ತೀನಿ ಅಂತೇಳಿ, ನಮ್ಮಲ್ಲಿ ಸ್ವಲ್ಪ ಪವರ್ಫುಲ್ ಇರುವಂತ ಒಬ್ಬ ರೈತರ ಮೇಲೆ ಕೇಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಧಮಕಿ ಕೊಟ್ಟು ನಮ್ಗೆಲ್ಲ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಆರಂಭದಿಂದಲೇ ನಾವು ಒಂದು ಮಾತನ್ನ ಹೇಳ್ಕೊಂಡು ಬಂದಿದ್ದೀವಿ, ಕೃಷಿ ಎನ್ನುವಂತಹದ್ದು ಒಂದು ಪ್ರತ್ಯೇಕವಾಗಿ ನೋಡಬಾರದು, ಅದನ್ನ ನಿಸರ್ಗಕ್ಕೆ ಹತ್ತಿರವಾಗಿ ಜೊತೆ ಜೊತೆಗೆ ತಗೊಂಡು ಹೋಗ್ಬೇಕು ಅಂತ. ಇದರ ಒಂದು ಅಂಗವಾಗಿ ಜೇನು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇರೋದು. ಹೌದು, ಈ ಪ್ರಯತ್ನದ ಬಗ್ಗೆ ಹೇಳಿ. ಜೇನು ಕೃಷಿ ಇದು ಕೂಡ ತುಂಬಾ ಕಡಿಮೆ ಸಮಯ ಕೊಟ್ಟು, ಸ್ವಲ್ಪ ಧೈರ್ಯ ಬೇಕು ನಿಮ್ಗಷ್ಟೇ. ಧೈರ್ಯ, ಯಾಕಂದ್ರೆ ಅದು ಮೊದಲೇದಂತ ಹೇಳಿದ್ರೆ ಜೇನಿನ ಒಂದು ವಿಶೇಷ ಅಂತ ಹೇಳಿದ್ರೆ, ನೀವು ಹೆದರ್ಕೊಂಡ್ರೆ ದೇ ಅಟ್ಯಾಕ್ ಯು, ನೀವು ಹೆದರ್ಲಿಲ್ಲ ದೇ ಆರ್ ಯುವರ್ ಫ್ರೆಂಡ್ಸ್. ಕನ್ನಡದಲ್ಲಿ ಒಂದು ಮಾತುಂಟು, ಬಗ್ಗಿದವನಿಗೆ ಒಂದು ಗುದ್ದು ಜಾಸ್ತಿ ಅಂತ. ಇದು ಬಗ್ಗಿದವ್ರಿಗೆ ಗುದ್ದು ಜಾಸ್ತಿ ಅಲ್ಲ, ಗುದ್ದು ಹಾಕೋದೇ ಬಗ್ಗಿದವರಿಗೆ. ಬಗ್ಲಿಲ್ಲ ಅವ್ರು ನಿಮ್ ದೋಸ್ತರು. ಯಾಕಂತ ಹೇಳಿದ್ರೆ ನೀವು ಹೆದರಿದ್ರೆ ಅದಕ್ಕೆ ಏನು, ಅಟ್ಯಾಕ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಆ ತರಂಗಗಳು ಬರ್ತವೆ, ತರಂಗದ್ದು ನೀವು ಹೆದರ್ಕೊಂಡಿದ್ರು, ನಿಮ್ಗೆ ಸಿಟ್ಟು ಬಂದಿದ್ರು, ಅದಕ್ಕೆ ಗೊತ್ತಾಗೋದಿಲ್ಲ. ಸೊ ಅಟ್ಯಾಕ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್. ನೀವು ಹೆದರ್ಕೆ ವೇವ್ಸ್ ಗೊತ್ತಾದ ತಕ್ಷಣ, ತರಂಗಗಳು ಅವ್ರ ಹತ್ರ ಬಂದ ತಕ್ಷಣ ಅವ್ರು ಮುಂಚೆ ಅಟ್ಯಾಕ್ ಮಾಡಿಬಿಡ್ತವೆ. ಸೊ ನೀವು ಮತ್ತೆ ಹೆದರ್ತೀರಿ, ಅದು ಮತ್ತೆ ಜಾಸ್ತಿ ಅಟ್ಯಾಕ್ ಮಾಡುತ್ತೆ. ಅದ್ರ ಬದಲು ನೀವು ಹೆದರದೇ ಅದ್ರ ಹತ್ರ ಹೋದ್ರೆ, ಧೈರ್ಯವಾಗಿ ಹೋದ್ರೆ, ಇನಿಷಿಯಲಿ ಕೆಲವೊಂದೆಲ್ಲ ತೊಂದರೆ ಇರುತ್ತೆ, ಇಲ್ಲಂತಲ್ಲ, ನಮ್ಗೆ ಒಮ್ಮೆಲೆ ಹೊಸದಾಗಿ ಹೋಗೋದು ಹೋಗ್ಬೇಕಾದ ಅದವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಒಂದ್ಸಲ ನೀವು ಅದ್ರಲ್ಲಿ ಕೈ ಪಳಗಿದ್ರಿ, ಏನೂ ಸಮಸ್ಯೆ ಆಗುದಿಲ್ಲ, ಉತ್ಪನ್ನ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ವಾರಕ್ಕೆ ಒಂದ್ ದಿವಸ ಕೊಟ್ಟರು ಸಾಕು, ಎಕ್ಸೆಪ್ಟ್ ನೀವು ಪಾಲಿಟಿಷಿಯನ್ ಹೊತ್ತಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ತೊಂದರೆ ಆಗುತ್ತೆ, ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ. ಇಲ್ಲಿ ಒಬ್ರು ಅಥವಾ ಇಬ್ರು ನೀವು ಗಂಡ ಹೆಂಡತಿ ಸೇರ್ಕೊಂಡು ಮಾಡಬಹುದು. ಎಷ್ಟು ಜೇನು ಪೆಟ್ಟಿಗೆ ಇಟ್ಕೊಂಡಿದ್ರಿ? ನಂದು ಇವಾಗ ಸದ್ಯಕ್ಕೆ 6 ಪೆಟ್ಟಿಗೆ ಇದೆ. ಮೊದಲು ಒಂದು 30-40 ಇಟ್ಕೊಂಡವರು? ಹೌದು, ಜಾಸ್ತಿ ಇತ್ತು. 91-92 2000 ಇಸ್ವಿನಲ್ಲಿ ಸಾಧಾರಣ 16 ಪೆಟ್ಟಿಗೆಗಳು 5 ದಿವಸದಲ್ಲಿ ಎಲ್ಲ ಹಾಳಾಗೋಯ್ತು. ನನಗದ್ರಿಂದ ಆ ಸಮಯದಲ್ಲಿ 30,000-40,000 ರೂಪಾಯಿ ಸುಮಾರು ಉತ್ಪನ್ನ ಬರ್ತಿತ್ತು. ಓವರ್ಆಲ್ ಉತ್ಪನ್ನ 1,00,000 ಇತ್ತೇನೋ, 30-40% ಇದ್ದಿತ್ತು, 5 ದಿವಸದಲ್ಲಿ ಎಲ್ಲ ಪೂರ್ತಿ ಹಾಳಾಗೋಯ್ತು. ಆಮೇಲೆ ಥೈಸೆಕ್ ಬ್ರೂಡ್ ಇಂದ ಇವಾಗ ಇತ್ತೀಚೆಗೆ ಕಾಣಿಸ್ಲಿಲ್ಲ, ಬಟ್ ಅದೊಂದು ವೇವ್ ತರ ಬರುತ್ತೆ ಹೋಗುತ್ತೆ. ಒಂದು 10 ವರ್ಷಕ್ಕೊಂದು ಬಂದು ಹೋಗ್ತದೆ. ಹೌದು, ಅದು ಬಂದಾಗ ಅದು ಪೂರ್ತಿ ಹಾಳಾಗುತ್ತೆ, ಮತ್ ಶುರು ಮಾಡೋದು, ಮತ್ ಹೋಗುತ್ತೆ, ಮತ್ ಶುರು ಮಾಡೋದು ಅಷ್ಟೇ. ಜೇನು ಕೃಷಿಯ ಸೂಕ್ಷ್ಮಗಳು ಏನೇನು? ಮೊದಲೇದ್ರೆ ನಿಮ್ ಧೈರ್ಯ ಬೇಕು. ಕಾಲಕ್ಕೆ ಕೆಲಸ ಮಾಡಬೇಕು, ವಾರಕ್ಕೆ ಒಂದ್ ದಿವಸ ಮಾಡಿದ್ರೆ ಸಾಕು. ಕೆಲಸ ಅವು ಮಾಡ್ತವೆ, ನಾವು ಕರ್ಕೊಂಡು ಬರೋದು ಮಾತ್ರ. ಒಂದು ಚಮಚ ಜೇನುತುಪ್ಪ ತಯಾರು ಮಾಡ್ಲಿಕ್ಕೆ 10 ಜೇನುನೊಣಗಳು ಇಡೀ ಜೀವನಮಾನದ ಕೆಲಸ ಮಾಡ್ತವೆ. ಒಂದು ರಾಣಿಯ ಆಯಸ್ಸು 3 ವರ್ಷ, ಗಂಡು ಅಥವಾ ಹೆಣ್ಣು ವರ್ಕರ್ ಇದರದ ಆಯುಷ್ಯ 3 ತಿಂಗಳು. ಆ 3 ತಿಂಗಳಲ್ಲಿ ಅದು ವಿಧ ವಿಧವಾದ ಕೆಲಸಗಳು ಮಾಡ್ತವೆ. ಅಟ್ ದ ಎಂಡ್ ಆಫ್ ದರ್ ಲೈಫ್, ಜೀವನ ಕೊನೆ ಇದ್ರಲ್ಲಿ ದೇ ಜಾಯಿನ್ ದ ಆರ್ಮಿ ಅಂತ ಹೇಳಿ ಡಿಫೆನ್ಸ್ಗೆ ಅವ್ರು ಸೇರ್ತಾರೆ. ಹೆಂಗಂದ್ರೆ ನಾನು ಸಾಯ್ತಾ ಇದ್ದೀನಿ, ಅದು ಒಂದೇ ಅಂತ ಹೇಳಿದ್ರೆ ಅದು ಕುಟ್ಕಿದ್ರೆ ಅದು ಸಾಯುತ್ತೆ. ಅದು ಎಬ್ಡಮಿನ್ ಕೊನೆಗೆ ಸ್ಟಿಂಗ್ ಇರುತ್ತೆ, ಅದರದ್ದು ಅಂಬ್ ಇರುತ್ತೆ. ಆ ಅಂಬ್ ನಮ್ ಮೈಯಲ್ಲಿ ಸೇರ್ಕೊಂಡ್ರೆ, ವೈರಿಯ ಮೈಯಲ್ಲಿ ಸೇರ್ಕೊಂಡ್ರೆ ಆಮೇಲೆ ಅದಕ್ಕೆ ಶಕ್ತಿ ಇರೋದಿಲ್ಲ, ಅದು ತಿನ್ನದೆಲ್ಲ ಹಾಳಾಗೋಗುತ್ತೆ, ಹೊರಗೆ ಬಿದ್ದೋಗುತ್ತೆ, ಅದ್ರಿಂದ ಸಾಯುತ್ತೆ. ಸೊ ಜೀವಮಾನದ ಕೊನೆಯಲ್ಲಿ ಅದು ಡಿಫೆನ್ಸ್ ಇದಕ್ಕೆ ಸೇರ್ಕೊಂಡು ತಾನು ಸಾಯೋದಂತ ಗೊತ್ತಿದ್ರು ಕೂಡ ಸಮಾಜದ ರಕ್ಷಣೆಗಾಗಿ ನಮ್ಮ ಆರ್ಮಿ ತರ ಅವ್ರು ಜೀವ ಕೊಡ್ಲಿಕ್ಕೂ ತಯಾರಿರ್ತವೆ. ಜೇನು ಪೆಟ್ಟಿಗೆಯೂ ಕೂಡ ಸಾಕಷ್ಟು ಈ ಶತ್ರುಗಳು ಕಾಟ ಕೊಡೋದಿಲ್ವ? ಇದೆ, ಕೆಂದಳಿಲಿದೆ, ಮುಖ್ಯ ಕೆಂದಳಿಲು, ಜೊತೆಗೆ ಕಪ್ಪೆ, ಹಲ್ಲಿ, ಓತಿಕಟ ಇಂಥದ್ದೆಲ್ಲ ಇರುತ್ತೆ. ಅದಕ್ಕೆ ನೀರಿನ ವ್ಯವಸ್ಥೆ ಇರುವೆ, ಇನ್ನೊಂದು ಮುಖ್ಯ ಇರುವೆ, ಇದೆಲ್ಲ ಇರುತ್ತೆ. ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡ್ರೆ ಗಡ್ಜೇನು ತುಂಬಾ ದೊಡ್ಡ ಹಾವಳಿ ಇರುತ್ತೆ. ಅದಕ್ಕೆ 2 ಉಪಾಯ ಇದೆ. ಒಂದು ಥಿಮ್ಯಾಕ್ಸೋ ಯಾವ್ದೋ ಕೆಮಿಕಲ್, ಅದನ್ನ ಗೂಡ್ ಹತ್ರ ಹೋಗಿ ಅದು ಹೊಡೆದು ಬಿಡ್ಬೇಕಂತೆ, ಅದ್ರ ವಾಸನೆಗೆ ಅದೆಲ್ಲ ಸತ್ತೋಗ್ಬಿಡ್ತವೆ. ಇದು ನಾನು ಅದರ ಅಗೇನ್ಸ್ಟ್, ಯಾಕಂದ್ರೆ ಒಂದು ನೇಚರಿಂದ ಅಗೇನ್ಸ್ಟ್. ಎರಡನೇದು ಅದು ಹುಡ್ಕೊಂಡು ಹೋಗೋದು ಕಷ್ಟನೇ, ಯಾಕಂದ್ರೆ ಸುತ್ತು ಕಾಡಿರೋದ್ರಿಂದ ಎಲ್ಲೂ ಇರಬಹುದು. ಆದ್ರೆ ಕೆಲವು ಸಲ ಏನೋ ಗೊತ್ತೆ, ನಾನು ತುಂಬಾ ಎಥಿಕಲ್, ನಾನು ಯಾವ್ದು ಸಾಯಿಸೋದಿಲ್ಲ ಅಂತ ಹೇಳಿದ್ರು ಕೂಡ ದುಂಬಿ ಯಾವ ತೆಂಗಿನ ಮರ ಹಾಳು ಮಾಡುತ್ತೆ ಅದನ್ನ ನಾನು ನಿರ್ದಯವಾಗಿ ಸಾಯಿಸ್ತೇನೆ. ಅದೇ ರೀತಿ ಕಡ್ಜೇನು ಕೂಡ, ಯಾಕಂತ ಹೇಳಿದ್ರೆ ಆ ಕಡ್ಜೇನಿಗೆ ನಾನು ಸುಮ್ಮನೆ ಬಿಟ್ರೆ ನನ್ನ ಜೇನು ಕೂಡ ಹಾಳಾಗುತ್ತೆ, ಆರ್ಥಿಕವಾಗಿ ನನಗೂ ಲುಕ್ಸಾನ, ಜೊತೆಗೆ ಆ ಜೇನು ಕೂಡ ಸಾಯ್ತಾವ ಅಂತ ಹೇಳಿದಕ್ಕೆ ಆ ಒಂದು ಪೊರ್ಕೆ ಹಿಡಿದು, ತೆಂಗಿನ ಗರಿ ಪೊರ್ಕೆ ಹಿಡ್ಕೊಂಡು ಅದನ್ನ ಹೊಡೆದು ಅದು ಸಾಯಿಸ್ತೀನಿ. ಗೇಟ್ ಹತ್ರ ಕಾಯ್ಬೇಕು. ಹೌದು, ಅದು ಪ್ರತಿ ಇದ್ರ ಹತ್ರ ಹೋಗಿ ಕಾಯೋದು ಸ್ವಲ್ಪ ಕಷ್ಟ, ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡೋದು. ಸರಿ, ಕೃಷಿಯನ್ನು ಸಾಕಷ್ಟು ಉತ್ಸಾಹದಿಂದ ನೀವು ಮಾಡಿಕೊಂಡು ಬರ್ತಾ ಇದ್ರಿ, ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ರಿ. ಇದರ ಜೊತೆ ಜೊತೆಗೆ ಇನ್ನೊಂದು ಮಾತೇ ಇದೆ, ವ್ಯಾಯಾಮ ಎನ್ನುವಂತಹದ್ದು ಕೃಷಿಕರಿಗೆ ಪ್ರತ್ಯೇಕವಾಗಿ ಬೇಕಾ ಅಂತ ನಿಮ್ಮ ಒಂದು ಅನುಭವದ ಮಾತೇನು? ಹಲವಾರು ಜನರಿಗೆ ಅದು ಬೇಡ ಅಂತ ಅನ್ಸುತ್ತೆ. ಬಟ್ ಕೃಷಿ ನೀವು ನಿಜವಾಗ್ಲು ಗದ್ದೆ ಮಾಡ್ತಿದ್ದೀರಿ, ಅವ್ರಿಗೆ ಅವಶ್ಯಕತೆ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರು ಬಗ್ ಬಿಟ್ಟು ಕೆಲಸ ಮಾಡ್ತಾರೆ, ಎದ್ದು ಬಿಟ್ಟು ಕೆಲಸ ಮಾಡ್ತಾರೆ, ಹಿಂದ್ಗಡೆ ಬಗ್ತಾರೆ, ಅಕ್ಕಪಕ್ಕದಲ್ಲಿ ಬಗ್ತಾರೆ, ಎಲ್ಲದೂ ಮಾಡ್ತಿರ್ತಾರೆ, ಅಂತವ್ರು ಬೇಕಾಗಿರ್ಲಿಕ್ಕಿಲ್ಲ. ಬಟ್ ತೋಟಗಾರಿಕೆನಲ್ಲಿ ಅಷ್ಟೆಲ್ಲ ಕೆಲಸ ಇರ್ಲಿಕ್ಕಿಲ್ಲ. ಸೊ ಅದು ಅವಶ್ಯಕತೆ ಅಂತ ನನಗನ್ಸುತ್ತೆ. ನಾನು ದಿವಸಕ್ಕೊಂದು 20-30 ನಿಮಿಷವರೆಗೆ ಮಾಡ್ತೀನಿ ಯೋಗಾಸನ ಅನ್ನೋಕ್ಕಿಂತ ಲೈಟ್ ವ್ಯಾಯಾಮ ಮಾಡ್ತೀನಿ, ಕಪಾಲ್ ಭಾತಿ, ಅಗ್ನಿಸಾರ ಇಂತ ಪ್ರಾಣಾಯಾಮ ಇದೆಲ್ಲ ಸ್ವಲ್ಪ ಮಟ್ಟಕ್ಕೆ ಮಾಡ್ತೀನಿ. ಬೆಳಗ್ಗೆ 3 ಕಾಲಿಗೆ ಎದ್ಬಿಟ್ಟು ದನಗಳಿಗೆ ಗಂಜಿ ತಯಾರು ಮಾಡೋದು ಇದೆಲ್ಲ ಮಾಡ್ತೀನಿ 3 ಕಾಲಕ್ಕೆ. ಯಾಕಂದ್ರೆ ನನ್ನೊಂದು ಅಭ್ಯಾಸ ಅಂತ ಹೇಳಿ ಯಾರು ಜನ ನನ್ನ ಕೆಲಸ ಮಾಡಿದ್ರೆ ನೋಡಬಾರ್ದು, ಜನರಿಗೆಲ್ಲ ತುಂಬಾ ಸೋಮಾರಿ ಅಂತ ಅನ್ಸಬೇಕು. ಆ ರೀತಿ ನನ್ನೊಂದು ಅಭ್ಯಾಸ. ರಾತ್ರಿ ಬೇಗ ಮಲಗ್ತೀನಿ, ರಾತ್ರಿ 9-9:30 ಸುಮಾರು ಮಲ್ಕೊಳ್ತೀನಿ. ನಾನು ಸಾವಿರ 3 ಕಾಲಿಗೆ ಎದ್ದವನು, 4:00 ಸುಮಾರು ಕೊಟ್ಟಿಗೆ ಹೋಗ್ತೀನಿ, 7-8 ಗಂಟೆವರೆಗೆ ಅಲ್ಲೇ ಹೋಗುತ್ತೆ. ಒಂದ್ ಸ್ವಲ್ಪ ತೋಟದಲ್ಲಿ ಕೆಲಸ, 11-4 ಗಂಟೆ ನಾನು ಫುಲ್ ರೆಸ್ಟ್. ಆ ಸಮಯದಲ್ಲಿ ಎಲ್ಲಾದ್ರೂ ನಾನು ಬೇರೆ ವಿಧ ಇದ್ರಲ್ಲಿ ಟ್ರೈನರ್ ಅಂತ ಎಲ್ಲ ಹೋಗ್ತಿರ್ತೀನಿ. ಯಾವ ವಿಷಯ? ಧರ್ಮಸ್ಥಳ ಸಂಘದಲ್ಲಿ ಟ್ರೈನರ್ ಅಂತ ಇದ್ದೆ, ರಿಸೋರ್ಸ್ ಎಲ್ಲದು ಕೃಷಿ ಇದ್ರಲ್ಲಿ ಅಷ್ಟೇ ಅಲ್ಲ, ವಿವಿಧ ಇದ್ರಲ್ಲಿ ಕೂಡ ಜನಜಾಗೃತಿ ವೇದಿಕೆ ಅಂತ ಹೇಳಿದ್ರೆ ಅವರು ವ್ಯಸನ ಮುಕ್ತಿ ಸಮಾಜ ಇದ್ರಲ್ಲಿ ಜಿಲ್ಲಾ ಸದಸ್ಯನಾಗಿದ್ದೀನಿ. ಸೊ ಆ ದೃಷ್ಟಿನಲ್ಲಿ ಒಂದು ಮಾತು ಅದರ ಬಗ್ಗೆ ಸೇರಿಸಿ, ವ್ಯಸನ ಮುಕ್ತ ಸಮಾಜ. ವ್ಯಸನ ಅಂತ ಕೇವಲ ಇವರು ಸದ್ಯಕ್ಕೆ ನಮ್ ನಡೀತಿರೋದು ಸರಾಯಿ ಮತ್ತೆ ಡ್ರಗ್ಸ್, ಇದ್ರ ವಿರುದ್ಧ ಮಾತ್ರ ನಡೀತಿದೆ. ಬಟ್ ನಾನು ಒಂದ್ ಕಡೆ ಟ್ರೈನಿಂಗ್ ಹೋದಾಗ ಅಲ್ಲಿ ಚೀಫ್ ಗೆಸ್ಟ್ ಅಂತ ಹೇಳಿ ಜಯಚಂದ್ರ ಅಂತ ಹೇಳಿ ಕರಾವಳಿ ಮುಂಜಾದವರು ಅವರು ಬಂದಿದ್ರು. ಅವ್ರು ಹೇಳಿದ್ರು ಇದಷ್ಟೇ ಅಲ್ಲ, ಇವನ್ ಮೊಬೈಲ್ ಚಟ ಕೂಡ ಅದನ್ನು ಬಿಡಿಸುವಂತ ಕೆಲಸ ಆಗ್ಬೇಕು. ನಮ್ಗೆ ಯಾವ್ದು ಅವಶ್ಯಕ್ಕಿಂತ ಹೆಚ್ಚಾದ್ರೂ ಅದು ಚಟ, ವ್ಯಸನ ಇದಾಗಬಾರ್ದು. ಸೊ ಅದೆಲ್ಲ ಮಾಡ್ಬೇಕಂತ ಹೇಳಿ ನಾನು ಜನಜಾಗೃತಿ ವೇದಿಕೆನಲ್ಲಿ ನವಜೀವನ ಸಮಿತಿ ಅಂತಿದೆ ಅವ್ರದ್ದೆಲ್ಲ ಟ್ರೈನಿಂಗ್ ಅಲ್ಲಿ ಅವ್ರದ್ದೆಲ್ಲ ಪುನರ್ವಸನ ಅನ್ನೋಕ್ಕಿಂತ ಫಾಲೋ ಅಪ್ ಕ್ಯಾಂಪ್ಸ್ ಅನ್ನೋಕ್ಕಿಂತ ಗ್ರೂಪ್ಸ್ ಇರುತ್ತೆ, ಆ ಫಾಲೋ ಅಪ್ ಗ್ರೂಪ್ಸಿಗೂ ನಾನು ಹೋಗಿ ಅವ್ರ ಜೊತೆ ಭಜನೆ ಮಾಡೋದು, ಅವ್ರ ಜೊತೆ ಹಿತವಚನಗಳನ್ನು ಹೇಳೋದು ಇದೆಲ್ಲ ಮಾಡ್ತಿದ್ದೀನಿ. ಈ ಸಮಯದಲ್ಲಿ 11-4 ಗಂಟೆ ನಡುವೆ ಈ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ನಾನು. ಕೊನೆಯದಾಗಿ, ಕೃಷಿಯಿಂದ ನಿಮಗೆ ಏನು ಸಿಕ್ಕಿದೆ, ಏನು ಸಿಗಲಿಲ್ಲ? ನೆಮ್ಮದಿ. ದುಡ್ಡಿನ ಹಿಂದೆ ಹೋದ್ರೆ ನಿಮ್ಗೆ ನೆಮ್ಮದಿ ಸಿಗೋದಿಲ್ಲ. ನಾನು ದುಡ್ಡಿನ ಹಿಂದೆ ಹೋಗಿಲ್ಲ. ಪದಗಳು ಹೌದು, ದುಡ್ಡಿನ ಅವಶ್ಯಕತೆ ಇದೆ, ಆದ್ರೆ ಎಷ್ಟು ಮಟ್ಟಕ್ಕೆ ಬೇಕು? ನನ್ನ ಒಂದು ಸಮಾಧಾನ, ನನ್ನಿಂದ ಹಲವಾರು ಕಾಡು ಪ್ರಾಣಿಗಳು ಬದುಕಿವೆ, ಹಂದಿ, ಕೆಂದಳಿಲು, ಮಂಗ, ಕೆಲವೆಲ್ಲ ಪಕ್ಷಿಗಳು, ಇವೆಲ್ಲ ನನ್ನಿಂದ ಬದುಕಿದೆ ಅನ್ನೋದೊಂದು ಸಮಾಧಾನ ಇದೆ. ಹೆಚ್ಚು ಆರ್ಥಿಕವಾಗಿ ಹೆಚ್ಚು ಇಲ್ದಿದ್ರು ಶುದ್ಧ ಪ್ರೊಡಕ್ಷನ್ ನನ್ನ ಸಮಾಜಕ್ಕೆ ಕೊಡ್ತಾ ಇದ್ದೀನಿ. ನಮ್ಮ ಸಂಬಂಧಿಕರು ಎಲ್ಲ ಮುಂಬೈನಲ್ಲಿದ್ದಾರೆ, ಅವ್ರ ದುಡ್ಡಿನ ಅವಶ್ಯಕತೆನೇ ಇಲ್ಲ, ಬಟ್ ಅವ್ರಿಗಿಂತ ಶುದ್ಧ ಪ್ರಾಡಕ್ಟ್ ಸಿಗೋದಿಲ್ಲ. ಸೊ ಯಾವತ್ತು ಬಂದ್ರು ಇದು ಕೊಡಿ ಅಂತ ಹೇಳಿ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಬಹಳ ಒಳ್ಳೆಯ ಮಾತನ್ನ ಹೇಳಿರಿ ಶ್ರೀಕೃಷ್ಣ ಕಾಮತ್ತವರೇ. ನಿಸರ್ಗಕ್ಕೆ ಹತ್ತಿರವಾಗಿ ಕೃಷಿಯನ್ನ ಮಾಡಬೇಕು. ಕೃಷಿ ಎನ್ನುವಂತಹದ್ದು ಬರೀ ಲಾಭದಾಯಕ ದೃಷ್ಟಿಕೋನದಿಂದ ಮಾತ್ರ ನೋಡುವಂತಹದ್ದಲ್ಲ, ಜೊತೆಗೆ ಪರಿಸರ ಸಂರಕ್ಷಣೆಯು ಕೂಡ ಆಗಬೇಕು ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ತೆ. ಸಮಗ್ರ ಕೃಷಿ ಅನುಭವದ ಕುರಿತು ಕಾರವಾರ ನಿವಳ್ಮಕ್ಕಿಯ ಶ್ರೀ ಕೃಷ್ಣ ಕಾಮತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದೀಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15-15-15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15-15-15, ಈಗ ಭಾರತ್ ಎನ್ಪಿಕೆ 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಸಾರ್ವಜನಿಕರೇ ಗಮನಿಸಿ, ಮೇ 20ರಿಂದ ಜೂನ್ 5ರವರೆಗೆ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ತೇಜಿ ಸೇ ಆಗೇ ಬಡತೆ ಹುಯೆ ಭಾರತ್ ಮೇ ರೋಜಗಾರ್ ಔರ್ ಸ್ವರೋಜಗಾರ್ ಕೆ ಅವಸರ್ ಲಗಾತಾರ್ ಬನ್ ರಹೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕೆ ಇಸ್ ವಿಷನ್ ಕೋ ಸಾಕಾರ್ ಕರ್ತೆ ಹುಯೆ ಪಶುಪಾಲನ್ ಕ್ಷೇತ್ರ ಕೆ ಉದ್ಯಮಿಯೋ ವ ನವ ಉದ್ಯಮಿಯೋ ಕೋ ಅಪನಾ ಉದ್ಯೋಗ ಲಗಾನೆ ಕಾ ಮೌಕಾ ದೇ ರಹಾ ಹೈ. ಪಶುಪಾಲನ್ ಏವಂ ಡೇರಿ ವಿಭಾಗ ಭಾರತ ಸರ್ಕಾರ ಅಪನಿ ಪಶುಪಾಲನ್ ಅವಸಂರಚನಾ ವಿಕಾಸ್ ನಿಧಿ AHIDF ಕೆ ಸಾಥ್. ಪಶುಪಾಲನ್ ಅವಸಂರಚನಾ ವಿಕಾಸ್ ನಿಧಿ ಕೆ ಮಾಧ್ಯಮ ಸೆ ನಯ ಉದ್ಯಮಿಯೋ ಕೋ ಮಿಲ್ ರಹಾ ಹೈ 90% ತಕ್ ಕಾ ಲೋನ್, 3% ತಕ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸಹಾಯತಾ, ಔರ್ ಹಾಂ, ಋಣ ಚುಕಾನೆ ಕೆ ಲಿಯೆ 2 ವರ್ಷ ಕಿ ಮೊಹಲತ್ ಔರ್ ಪುನರ್ಭುಗತಾನ್ ಕೆ ಲಿಯೆ 6 ವರ್ಷೋ ಕಾ ಸಮಯ. ಅಗರ್ ಲಗಾನಾ ಚಾಹತೆ ಹೈ ಡೇರಿ ಔರ್ ಮೀಟ್ ಪ್ರೊಸೆಸಿಂಗ್, ಅನಿಮಲ್ ಫೀಡ್, ಬ್ರೀಡ್ ಇಂಪ್ರೂವ್ಮೆಂಟ್, ಅನಿಮಲ್ ವ್ಯಾಕ್ಸಿನ್, ಅನಿಮಲ್ ವೇಸ್ಟ್ ಟು ವೆಲ್ತ್ ಸೆ ಜುಡೆ ಪ್ರೊಜೆಕ್ಟ್, ತೋ ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಹೈ ಆಪ್ಕೆ ಲಿಯೆ. ಫಿರ್ ದೇರ್ ಕೈಸೆ, 10% ಕಿ ಮಾರ್ಜಿನ್ ಮನಿ ಜಮಾ ಕೀಜಿಯೇ ಔರ್ ಅಪ್ನಾ ವ್ಯವಸಾಯ ಶುರೂ ಕೀಜಿಯೇ. ಅಧಿಕ ಜಾನ್ಕಾರಿ ಕೆ ಲಿಯೆ ಲಾಗಿನ್ ಕರೆ AHIDF.udyamimitra.in. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಸಬು ಲಕ್ಷ್ಮಣ್ ಗೌಡ ಮತ್ತು ಥಾಕು ಹೂವ ಗೌಡ ಹಾಗೂ ಸಂಗಡಿಗರಿಂದ ಗುಮಟೆ ಪಾಂಗ್. ಮನೆ ಕಾರ್ಯ ನಡಿಬೇಕಾದ್ರೆ ಎಲ್ಲರೂ ನಮ್ಮಲ್ಲಿ ಕೂಡ್ಕೊಂಡು ಇಂಥ ಪದವನ್ನು ಆಡ್ತಾರೆ. ಮಡದಿ ಸಣ್ಣವಳಂದ್ರೆ ಗಂಡ ದಂಡಿ ವಾದೋ, ಮಡದಿ ಸಣ್ಣವಳಂದ್ರೆ ಗಂಡ ದಂಡಿ ವಾದೋ, ಮಡದಿ ಸಣ್ಣವಳಂದ್ರೆ ಗಂಡ ದಂಡಿಗೆ ವಾದೋ, ಮಡದಿ ಸಣ್ಣವಳಂದ್ರೆ ಗಂಡ ದಂಡಿಗಾದೋ, ದಂಡೆ ಗಾಗುವವೇ ಏನಾ ನೆಟ್ಟೆ ವಾದೋ. ನೀರರಿ ಎಂದೋ ಕಾಲಿಗೆ ನೀರರು ಅಕ್ಕೆ ನಿನ್ನೆಗ ತಂದ ನೀರು ಕಾಲಿಗೆ ನೀರೆರುವಕ್ಕೆ ನಿನ್ನಗೆ ತಂದ ನೀರು ನಿನ್ನೆಗೆ ತಂದ ನೀರು ಮನಗ ಮಾಡಿದಡಿಗೆ ನಿನ್ನೆಗೆ ತಂದ ನೀರು ಮನೆಗೆ ಮಾಡಿದಡಿಗೆ ಮೊನ್ನೆಗೆ ಮಾಡಿದಡಿಗೆ ನಿಮ್ಮಂತ ಗೆಳೆಗರ ಬಂದೆ ಮೊನ್ನೆಗೆ ಮಾಡಿದಡಿಗೆ ನಿಮ್ಮಂತ ಗೆಣಿಗರ ಬಂದೆ ನಿಮ್ಮಂತ ಗೆಣಿಗರ ಬಂದೆ ಉಂಡೆ ತಿಂದೇವಾದೋ ನಿಮ್ಮಂತ ಗೆಣಿಗರ ಬಂದೆ ಉಂಡೆ ತಿಂದೇವಾದೋ ತಾಯಳೆ ಬುದ್ದೆ ಯಾವಾಗ ಕಲತೆ ಮಡದೆ ತಾಯಳೆ ಬುದ್ದೆ